ಇದು ನೇರ ಪರಿಣಾಮ ಮಳೆಯಿಂದ. ಮತ್ತೆ ಪರೋಕ್ಷವಾಗಿ ಏನಾಗುತ್ತೆ ಅಂದ್ರೆ ಈ ಮಳೆಗಾಲದಲ್ಲಿ ಈ ವಾತಾವರಣದಲ್ಲಿ ತೇವಾಂಶ ಹೆಚ್ಚಿರೋದ್ರಿಂದ ಈ ಶಿಲೀಂಧ್ರ ರೋಗಗಳ ಹಾವಳಿ ಜಾಸ್ತಿ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಕಾಡೋದು ಅಂದ್ರೆ ಈ ರೋಬಸ್ಟ ಅಥವಾ ಅರೇಬಿಕಾ ಎರಡಕ್ಕೂ ಕೊಳೆ ರೋಗ ಅಂತೀವಿ. ಎಲೆ ಕಾಯಿ ಎರಡೂ ಕೊಳೆಯುತ್ತೆ. ಕೆಲವೊಮ್ಮೆ ಈ ತೊಟ್ಟು ಕೊಳೆಯ ರೋಗ ಅದು ಬೇರೆ ರೋಗಾಣುವಿಂದ ಬರುತ್ತೆ. ಮತ್ತೆ ಅರೇಬಿಕಾಗಳಲ್ಲಿ ಎಲೆ ತುಕ್ಕು ರೋಗಕ್ಕೆ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು. ಮತ್ತೆ ಕೀಟಗಳು ತಗೊಂಡ್ರೆ ಮಳೆಗಾಲದಲ್ಲಿ ಅಷ್ಟು ಕೀಟಗಳ ಹಾವಳಿ ಇರೋದಿಲ್ಲ. ಕೆಲವೊಂದು ಆ ಮಳೆಗಾಲಕ್ಕೆ ಸೀಮಿತವಾಗಿರುವಂತಹದ್ದು ಕಂಬಳಿ ಹುಳು ಅಂತ ಹೇಳ್ತೀವಿ, ಬೇರು ತಿನ್ನುವಂತ ಹುಳು ಬೇರು ಹುಳ ಅಂತೀವಿ. ಮತ್ತೆ ಈ ಸಣ್ಣ ಗಿಡಗಳಿಗೆ ಈ ಬೇರಿನಲ್ಲಿ ಇಟ್ಟು ತಿಗಣೆ ಮಿಲಿಬಾಕ್ಸು ಅವು ಬೇರಿಗೆ ಹೋಗಿ ಬೇರನ್ನ ರಸ ಇರ್ತಾ ಇರ್ತವೆ ಸಣ್ಣ ಗಿಡಗಳಲ್ಲಿ. ಹೊಸ ಗಿಡ ಹೊಸ ತೋಟಗಳಲ್ಲಿ ಇನ್ನ ಮುಖ್ಯವಾಗಿ ನಾವು ನೇರ ಪ್ರಭಾವಕ್ಕೆ ಬಂದ್ರೆ ಈ ಕಾಯಿ ಉದುರೋದು ಮತ್ತು ಗಿಡಗಳು ಹಳದಿ ಆಗೋದು ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದು ಯಾವಾಗ ಆಗುತ್ತೆ ಅಂದ್ರೆ ಈ ಸ್ವಾಭಾವಿಕ ಮಳೆಗಾಲದಲ್ಲಿ ಮಳೆ ನೋಡಿದಾಗ ಒಂದು 10 ದಿನ ಅಥವಾ 15 ದಿನ ಮಳೆ ಎಡಬಿಡದೆ ಬಿದ್ರೆ ಸತತವಾಗಿ ಬಿದ್ರೆ ಅವಾಗ ವೆಟ್ ಫೀಟ್ ಸಿಂಪ್ಟಮ್ ಅಂತೀವಿ. ಅಂದ್ರೆ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಆಗಿ ಸ್ಯಾಚುರೇಷನ್ ಅಂತ ಆಗ ಆದಾಗ ಈ ಕಾಫಿ ಗಿಡದ ಬೇರಿಗೆ ಉಸಿರಾಡಲಾಗಲ್ಲ. ಅವಾಗ ಅದೇನಾಗುತ್ತೆ, ಕಾಯನ್ನು ಉದುರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ಕ್ರಮೇಣ ಅದು ಜಾಸ್ತಿ ಆದಾಗ ಎಲೆನು ಉದುರಿಸುತ್ತೆ, ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಇದನ್ನ ನಾವು ತಡೆಯಲು ಏನಂದ್ರೆ ಮೊದಲಾಗಿ ಈ ಬಸಿ ಕಾಲುವೆಗಳನ್ನ ತೆಗಿಬೇಕು, ಸ್ವಚ್ಛ ಮಾಡಬೇಕು. ಅಥವಾ ಬಸಿ ಕಾಲುವೆ ಇಲ್ಲ ಅಂದ್ರೆ ತಯಾರಿ ಮಾಡ್ಕೊಳ್ಬೇಕು ಮಳೆಗಿನ ಮುಂಚೆನೆ. ಮತ್ತೆ ತೊಟ್ಟಲು ಗುಂಡಿಗಳಂತೀವಿ ಅವನ್ನ ಸ್ವಚ್ಛ ಮಾಡಬೇಕು. ಇಳಿಜಾರುಗಳಲ್ಲಿ ಪೋಷಕಾಂಶ, ಮಣ್ಣು ಸವೆತ ತಡಿಬಹುದು. ಸೊ ಇದು ತೊಟ್ಟು ಗುಂಡಿಗಳನ್ನ ಮೊದಲು ಸ್ವಚ್ಛ ಮಾಡಿ ಇಟ್ಕೊಂಡ್ರೆ ಈಗಾಗಲೇ ಹಿಂದೆ ಏನಾದ್ರೂ ತೆಗೆದಿದ್ರೆ ಅದರಲ್ಲಿ ಈ ಮೇಲ್ಮಣ್ಣೆಲ್ಲ ಕೊಚ್ಚಿಯಾಗಿ ಅದು ಬಂದು ಸಂಗ್ರಹಣೆ ಆಗಿರುತ್ತೆ. ಮತ್ತೆ ಈ ಗಿಡ ಮರಗಳ ಎಲೆಗಳು ಕೂಡ ಅದರಲ್ಲಿ ಬಿದ್ದಿರ್ತವೆ. ಅದು ಚೆನ್ನಾಗಿ ಕಳೆದಿದ್ರೆ ಗೊಬ್ಬರವಾಗೂ ಕೂಡ ಬಳಸ್ಕೋಬಹುದು. ಈ ಸಂದರ್ಭದಲ್ಲಿ ಅವನ್ನ ಸ್ವಚ್ಛ ಮಾಡಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಅದರಿಂದ ನಾವು ಏನು ಮೇಲ್ಮಣ್ಣು ಕೊಚ್ಚಣೆ ಆಗುತ್ತೆ ಅದರ ಸಂಗ್ರಹಣೆಗೂ ಅನುಕೂಲ ಮಾಡಿಕೊಡ್ಬೋದು. ಜೊತೆಗೆ ಈ ಬೇರೆ ಕೃಷಿ ತ್ಯಾಜ್ಯಗಳು ಅಂತೀವಲ್ಲ ಅವುಗಳ ಸಂಗ್ರಹಣೆಗೂ ಕೂಡ ಅಲ್ಲಿ ಅವಕಾಶ ಮಾಡಿಕೊಡ್ಬೋದು. ಅದನ್ನ ಸ್ವಚ್ಛ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಬಹಳ ಮುಖ್ಯ ಸರ್. ಅಂದ್ರೆ ಹೆಚ್ಚಿನ ನೀರನ್ನು ಕೂಡ ಬಸ್ದಂತಾಗತ್ತೆ ಅದರಿಂದ. ಹೌದು, ನೀರು ತಡೆದಿಡ್ದಂಗಾಗುತ್ತೆ. ಬಸಿಗಾಲುಗಳನ್ನು ಕೂಡ ತೆಗಿಬೇಕು, ನೀರು ಹರಿದು ಹೋಗೋ ತರ ನೋಡ್ಕೊಳ್ಬೇಕು. ಮತ್ತೆ ಏನಂದ್ರೆ ಈ ಗಿಡದ ಬುಡದಲ್ಲಿ ಎಲ್ಲ ತರಗು ಬಿದ್ದಿರುತ್ತಲ್ಲ, ಬೇಸಿಗೆಯಲ್ಲಿ ನಾವು ತೇವಾಂಶ ರಕ್ಷಣೆ ಮಾಡಕ್ಕೆ ಹಾಕಿರ್ತೀವಿ ತರಗು ಬುಡಕ್ಕೆ. ಈ ಮಳೆಗಾಲದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದನ್ನ ತೆಗೆದು 4 ಗಿಡ ಮಧ್ಯದಲ್ಲಿ ರಾಶಿ ಮಾಡ್ಬೇಕು. ಈ ತರಗು ಬುಡದಲ್ಲಿದ್ರೆ ಅಲ್ಲಿ ತೇವಾಂಶ ಜಾಸ್ತಿ ಆಗಿ ಎಲೆ ಉದುರೋದು ಅಥವಾ ಬೇರೆ ರೋಗಗಳಿಗೆ ಮಾರಕವಾಗುತ್ತೆ. ಅದೊಂದು ಮಾಡ್ಬೇಕು. ಮತ್ತೆ ಈ ಗಿಡಗಳಲ್ಲಿ ಚಿಗುರು ಮತ್ತೆ ಕಂಬು ಚಿಗುರು ಇವೆಲ್ಲ ಬೆಳೆದು ಇರುತ್ತೆ, ಗಾಳಿ ಆಡೋ ತರ ಮಾಡ್ಬೇಕಾದ್ರೆ ನಮ್ಮ ರೈತರ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ನೆತ್ತಿ ಬಿಡಿಸೋದು ಅಂತ. ನೆತ್ತಿ ಬಿಡಿಸ್ಬೇಕು, ಪುಡಿ ಚಿಗುರು ತೆಗಿಯೋದಂತಾರೆ, ಕಂಬ ಚಿಗುರು ಇವನ್ನೆಲ್ಲ ತೆಗಿಬೇಕು. ಮಳೆಗಾಲದ ಮುಂಚೆ ಮಾಡಿದ್ರೆ ಗಾಳಿ ಆಡಿದ್ರೆ ಈ ರೋಗಗಳು ಎಲೆ ಉದುರೋದನ್ನ ತಡಿಬಹುದು. ಅಂದ್ರೆ ಅಲ್ಲಿ ಸೂರ್ಯನ ಬೆಳಕು ಶಾಖ ಬೀಳೋ ರೀತಿಯಲ್ಲಿ ನೆತ್ತಿ ಬಿಡಿಸ್ಬೇಕು. ಅಂದ್ರೆ ಅದು ಒಂದು 15 cm ತ್ಯಾಜ್ಯ ಇರಬೇಕಾಗತ್ತೆ, ಅದಕ್ಕಿಂತ ಹೆಚ್ಚು ಮಾಡಬಾರದು. ಅದು ವಿಶೇಷವಾಗಿ ಅರೇಬಿಕಾ ತೋಟಗಳಲ್ಲಿ ನೆತ್ತಿ ಜಾಸ್ತಿ ಬಿಡಿಸ್ಬೋದು. ಅಂದ್ರೆ ಅರೇಬಿಕಾದಲ್ಲಿ ಬಿಡಿಸಿದ್ರೆ ಕೀಟದ ಹಾವಳಿ ಜಾಸ್ತಿ ಆಗ್ಬೋದು. ಈ ಬಿಳಿ ಕಾಂಡ ಕೊರಕದ ಹಾವಳಿ ಅದು ಎಲ್ಲಿ ಸ್ವಲ್ಪ ಜಾಗ ಸಿಗುತ್ತೆ ಅಲ್ಲಿ ಅದನ್ನ ಆಕ್ರಮಣ ಮಾಡುತ್ತೆ, ಮೊಟ್ಟೆ ಇಡಕ್ಕೆ ಅವಕಾಶ ಕೊಟ್ಟಂಗ. ಅಂದ್ರೆ ಬೆಳಕು ಬಿದ್ದಷ್ಟು ಅದಕ್ಕೆ ಒಂದು ಅವಕಾಶ ಆದಂಗಾಗತ್ತೆ ಅಂತೀರಿ. ಅದರಿಂದ ಅರೇಬಿಕಾ ಗಿಡಗಳಲ್ಲಿ ನೆಟ್ಟಿ ಬಿಡಿಸುವಾಗ ವಿಶೇಷವಾದ ಗಮನ ಕೊಡಬೇಕು. ಹೌದು. ಮತ್ತೆ ಕಂಬ ಚಿಗುರನ್ನು ತೆಗಿತಲೇ ಇರಬೇಕಾಯ್ತು ಆಗಿಂದಾಗಿ. ಹೌದು. ಅದು ನಮ್ಮ ಪೋಷಕಾಂಶಗಳನ್ನ ತಗೊಂತಾ ಇರುತ್ತೆ ಬಿಟ್ರು. ಆದ್ರಿಂದ ಅದನ್ನ ಕಂಬ ಚಿಗುರು ಪುಡಿ ಚಿಗುರು ನೆತ್ತಿ ಬಿಡಿಸ್ಕೊಂಡು ಸ್ವಲ್ಪ ಗಾಳಿ ಆಡೋ ತರ ಇಟ್ಕೊಂಡ್ರೆ ಈ ಮಳೆಗಾಲದಲ್ಲಿ ರೋಗಗಳನ್ನ ತಡೆಗಟ್ಟಬಹುದು. ಅಂದ್ರೆ ಈಗ ಕೆಲವೊಂದು ನೇರವಾಗಿ ಬರೆಯುವಂತ ರೆಕ್ಕೆಗಳು ಕೂಡ ತೆಗಿಬೇಕು ಅಂತಾರೆ. ಅಡ್ಡರೆಕ್ಕೆಗಳು ಸುತ್ತಕೊಂಡು ಒಳಗಡೆ ಬರುವಂತ ರೆಕ್ಕೆಗಳು ಗಾರ್ಬಂಡೈಸರ್ ಅಂತಾರೆ. ಗಿಡದ ಬುಡಕ್ಕೆ ಬರುವಂತವನ್ನೆಲ್ಲ ತೆಗಿಬೇಕು, ಗಿಡ ಕಸಿ ಅಂತಾರೆ. ಅದಲ್ಲದೆ ನಾವು ಈ ಪಾಲ್ವಾಣ ಹಾಕಿರ್ತೀವಿ ತಾತ್ಕಾಲಿಕ ನೆರಳು, ಅದು ಮಳೆಗಾಲಕ್ಕಿಂತ ಮುಂಚೆ ಅದನ್ನ ನಾವು ಮಟ್ಟ ಮಾಡಬೇಕು, ಎಲ್ಲ ಕಡಿದು ಇಡಬೇಕು. ಮತ್ತೆ ಮುಂದಿನ ವರ್ಷಕ್ಕೆ ನಾವು ನಾಟಿನೂ ಮಾಡಬಹುದು. ಮುಂದಿನ ಸರಿಗೆ ನಮಗೆ ನೆರಳಿನ ಮರಗಳು ಬೇಕಾಗುತ್ತೆ. ಮಳೆಗಾಲಕ್ಕಿಂತ ಸ್ಟಾರ್ಟ್ ಆಗುವಾಗ ಮಾಡಿದ್ರೆ ಅವು ಬೇಗ ಚಿಗರಿ ನಮಗೆ ಬಿಸಿಲು ಬರೋಷ್ಟೊತ್ತಿಗೆ ರೆಡಿ ಇರ್ತವೆ. ಅಂದ್ರೆ ಕಾಂಡದ ತುಂಡುಗಳನ್ನೇ ನೆಡಬಹುದು ಪಾಲ್ವಾಣದ್ದು. ಮತ್ತೆ ಈ ಶಾಶ್ವತ ಮರಗಳಿದ್ರೆ ಅದರದ್ದು ಸ್ವಲ್ಪ ತೆಳುಗೊಳಿಸಲೇಬೇಕಾಗುತ್ತೆ, ಅದನ್ನ ಸ್ವಲ್ಪ ತೆಳುಗೊಳಿಸಬೇಕು. ಅದು ಈ ಮಳೆಗಾಲ ಆರಂಭಕ್ಕಿಂತ ಮುಂಚೆ ಮಾಡಿರ್ಲೇಬೇಕು, ಮಾಡಿರ್ಲೇ ಮೇ ಜೂನ್ ಅಥವಾ ಏನ ಮಾಡಿಲ್ಲ ಅಂದ್ರೆ ಈಗ ಮಳೆ ಬೇಗ ಮಾಡೋದು ಒಳ್ಳೇದು, ಬಿಡು ಕೊಟ್ಟಾಗ ಮಾಡೋದು ಒಳ್ಳೇದು. ಅಂದ್ರೆ ನಮ್ಮ ಗಿಡದಿಂದ ಒಂದು 30-40 ಎತ್ತರದವರೆಗೂ ನೆರಳನ್ನ ತೆಗಿಬೇಕಾಗುತ್ತೆ. ಅಲ್ಲಿವರೆಗಾದ್ರೂ ಗಾಳಿ ಬೆಳಕು 40 ಇದು ಶಾಶ್ವತ, ಇದು 12 ಇದು ತಾತ್ಕಾಲಿಕ, ಅದನ್ನ ಪೂರ್ಣ ಮಟ್ಟ ಮಾಡಬೇಕು ಮಳೆಗಾಲದಲ್ಲಿ. ಅದು ನಾವು ಮಳೆ ನಿಂತ ಅಷ್ಟೊತ್ತಿಗೆ ಅದು ಚಿಗುರು ಬಂದಿರುತ್ತೆ ಬೇಸಿಗೆ ಅಷ್ಟೊತ್ತಿಗೆ. ಈಗ ಪೋಷಕಾಂಶಗಳು ಕೊಚ್ಚಣೆ ಆಗಿರ್ತಾವಲ್ಲ, ಏನಾದರೂ ಕೊಟ್ಟರು ಕೊಡಬಹುದಾ ಪೋಷಕಾಂಶಗಳು? ಇದು ಏನಾಗುತ್ತೆ ಅಂದ್ರೆ ಈ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಬಿದ್ದು ತೇವಾಂಶ ಇರೋದ್ರಿಂದ ಬೇರುಗಳೆಲ್ಲ ನಿಷ್ಕ್ರಿಯ ಆಗಿರ್ತವೆ, ಹೀರ್ಕೊಳ್ಳಲ್ಲ, ಒಂಥರ ಜಡಗಟ್ಟು ತರ ಆಗಿರುತ್ತೆ. ಇದಕ್ಕೆ ಏನಂದ್ರೆ ಮಳೆಗಾಲದಲ್ಲಿ ಬಿಡು ಕೊಟ್ಟಾಗ ಆಗಸ್ಟ್ ತಿಂಗಳಲ್ಲಿ 1 ಎಕರೆಗೆ 50 kg ಯೂರಿಯಾನ ಹಾಕಿದ್ರೆ ಆ ಬೇರುಗಳು ಸ್ವಲ್ಪ ಹೀರ್ಕೊಂತವೆ ಮತ್ತೆ ಅವು ಚಟುವಟಿಕೆ ಪ್ರಾರಂಭ ಆಗುತ್ತೆ. ಅಂದ್ರೆ ಅವಾಗ ಗಿಡಗಳ ಎಲೆಗಳು ಕೂಡ ಹಸಿರಾಗ್ತವೆ, ಹಳದಿ ಆಗಿರೋಂಥವು ಹಸಿರಾಗ್ತವೆ. ಅದೊಂದು ಅವಕಾಶ ಇರುತ್ತೆ. ಅಂದ್ರೆ ಸ್ವಲ್ಪ ಮಳೆ ಕಡಿಮೆ ಆಗಬೇಕು, ಮಳೆ ಬಿಡಬೇಕು, ಇಲ್ಲ ಮಳೆಯಲ್ಲೇ ಹಾಕಿದಾಗ ಅದು ಕೊಚ್ಚಣೆ ಆಗುತ್ತೆ, ನಿಲ್ಲಲ್ಲ, ಹಾಕಕ್ಕೂ ನಮಗೆ ಆಗೋದಿಲ್ಲ ಮಳೆಯಲ್ಲಿ ಗೊಬ್ಬರನ. ಇವು ಮುಖ್ಯವಾಗಿ ನೇರವಾಗಿ ಪ್ರಭಾವ ಬೀರುವಂತ ಅಂಶಗಳ ನಿರ್ವಹಣೆ ಬಗ್ಗೆ. ಇನ್ನು ಈ ಪರೋಕ್ಷ ಪರಿಣಾಮಗಳು ಅಂತ ತಾವು ಹೇಳಿದ್ರಿ, ಹೌದು, ರೋಗಗಳ ಒಂದು ನಿರ್ವಹಣೆ ಹೇಗೆ ಅಂತೀರಿ? ಇವು ಮಳೆಗಾಲಕ್ಕೆ ಸೀಮಿತವಾದಂತ ರೋಗಗಳು, ಮುಖ್ಯವಾಗಿ ಬರೋದು ಕೊಳೆ ರೋಗ, ರೋಬಸ್ಟ್ ಆಗಲಿ ಅರೇಬಿಕ್ ಆಗಲಿ. ಈ ಕೊಳೆ ರೋಗಕ್ಕೆ ಏನಪ್ಪಾ ಅಂದ್ರೆ ಮೊದಲೇ ತಿಳಿಸ್ದಂಗೆ ನೆತ್ತಿ ಬಿಡಿಸೋದು, ಈ ನೆರಳನ್ನ ಕಡಿಮೆ ಮಾಡೋದು, ಚಿಗುರು ಬಿಡಿಸೋದು ಮತ್ತೆ ಮುಖ್ಯವಾಗಿ ಈ ಸಿಲ್ವರ್ ಮರದ ಎಲೆಗಳು ಗಿಡದ ಮೇಲೆ ಬಿದ್ದಿರ್ತವೆ ಅಥವಾ ಯಾವ್ದಾದ್ರು ಕಾಡು ಮರದ ಎಲೆಗಳು ಅವನ್ನೆಲ್ಲ ತೆಗಿಬೇಕು, ಸ್ವಲ್ಪ ಗಾಳಿ ಆಡೋಂತೆ ಮಾಡಬೇಕು. ಮತ್ತೆ ಯಾವ್ಯಾವ ತಾಕುಗಳಲ್ಲಿ ಅಂದ್ರೆ ಹೋದ ವರ್ಷ ಆ ಭಾಗದಲ್ಲಿ ಕೊಳೆ ರೋಗ ಇದೆ ಅಂತ ಕಂಡು ಬಂದಲ್ಲಿ ಅಂತವಕ್ಕೆ ನೀವು ಮೊದಲೇ 1% ಬ್ರೋಡೋ ದ್ರಾವಣವನ್ನ ಸಿಂಪಡಣೆ ಮಾಡ್ಬೇಕು ಮಳೆಗಿನ್ನ ಮುಂಚೆನೆ. ಇದೊಂಥರ ವ್ಯಾಕ್ಸಿನೇಷನ್ ಇದ್ದಂಗೆ, ಮುಂಜಾಗ್ರತಾ ಕ್ರಮ. ಇದು ಮಾಡೋದ್ರಿಂದ ನಾವು ಕೊಳೆ ರೋಗ, ಎಲೆ ತುಕ್ಕು ರೋಗ ಮತ್ತೆ ತೊಟ್ಟು ಕೊಳೆಯ ರೋಗ ಮೂರಕ್ಕೂ 1-2 ತಿಂಗಳವರೆಗೂ ನಿಯಂತ್ರಣ ಕೊಡುತ್ತೆ. ಮತ್ತೆ ಈ ಬೋಡೋ ಜೊತೆಗೆ 50 mL ಪ್ಲಾನೋಫಿಕ್ಸ್ ಅನ್ನು ಸೇರಿಸಿದ್ರೆ ಸ್ವಲ್ಪ ಕಾಯಿ ಉದುರೋದನ್ನ ತಡೆಯಬಹುದು. ಇದು ಕೊಳೆ ರೋಗಕ್ಕೆ. ಮತ್ತೆ ಇದು ಮಾಡಿ ಆದ್ಮೇಲೆ ಮತ್ತೆ ಕೊಳೆ ರೋಗ ಕಂಡಲ್ಲಿ ಯಾವಾಗಾದ್ರೂ ಮುಂಗಾರು ಟೈಮಲ್ಲಿ ಬಿಡು ಸಿಕ್ಕಿದಾಗ ಈ ಕೊಳೆ ರೋಗ ಇದ್ದಲ್ಲಿ ಅಂತ ಕಡೆ ನಾವು ಅವನ್ನ ತೆಗೆದು ನಾಶ ಮಾಡಿ ಅದಕ್ಕೆ ನಾವು ಈ ಬೆವಿಸ್ಟಿನ್ ಕಾರ್ಬನ್ ಡೈಸಿಮ್ ಅಂತೀವಿ, ಅದು 2 g/L ಬೆರೆಸ್ಕೊಂಡು ಸಿಂಪಡಣೆ ಮಾಡಬೇಕು. ಅದಿಲ್ಲ ಅಂದ್ರೆ ಈಗ ಹೊಸದಾಗಿ ರಾಸಾಯನಿಕಗಳು ಬಂದಿದ್ದಾವೆ, ಅವು ಅಂದ್ರೆ ಟ್ಯೂಬಿಕೋನೋಜಲ್ ಅಂತ, ಇದು 200 mL ಒಂದು ಬ್ಯಾರೆಲ್ ನೀರಿಗೆ ಸಿಂಪಡಣೆ ಮಾಡಬೇಕು ಅಂದ್ರೆ ಮಳೆಗಾಲದ ಬಿಡುವ ಸಮಯದಲ್ಲಿ. ಟ್ಯೂಬಿಕೋನೋಜಲ್ ಅಂತ, ಅದು ಇಲ್ಲ ಅಂದ್ರೆ ಒಪೆರಾನ ಅಂತ ಬರುತ್ತೆ, ಅದನ್ನು ಅಷ್ಟೇ 200 mL ಅನ್ನ ನಾವೊಂದು ಬ್ಯಾರೆಲ್ ನೀರಿಗೆ ಹಾಕಿ ಮಳೆಗಾಲದ ಬಿಡುವ ಸಮಯದಲ್ಲಿ ಯಾವ್ಯಾವ ತಾಕುಗಳಲ್ಲಿದ್ರೆ ಅಲ್ಲಿ ಮಾತ್ರ ಸಿಂಪಡಣೆ ಮಾಡಬೇಕು. ಇದು ತೊಟ್ಟು ಕೊಳೆ ರೋಗಕ್ಕೂ ಅಥವಾ ಕೊಳೆ ರೋಗ ಎರಡಕ್ಕೂ ಆಗುತ್ತೆ. ಮತ್ತೆ ತುಕ್ಕು ರೋಗ ಬರುತ್ತೆ, ತುಕ್ಕು ರೋಗ ನಮಗೆ ಅರೇಬಿಕಾದಲ್ಲಿ ಕಾಣೋದು, ರೋಬಸ್ಟಾದಲ್ಲಿ ಇದು ಅಷ್ಟು ಬಾಧೆ ಕೊಡಲ್ಲ. ಅರೇಬಿಕಾದಲ್ಲಿ ಯಾವ ತಳಿಗಳಲ್ಲಿ ತುಕ್ಕು ರೋಗ ಬರುತ್ತೆ ಅಂತವದ್ರಲ್ಲಿ ನಾವು ಇದಕ್ಕೆ 0.5% ಬೋಡೋ ಮಿಕ್ಸರ್ ಅನ್ನ ಸ್ಪ್ರೇ ಮಾಡುದು. ಇಲ್ಲಿ 1 kg ಮೈಲಿ ತುತ್ತು, 1 kg ಸುಣ್ಣ, ಬ್ಯಾರೆಲ್ ನೀರಿಗೆ 1% ಮಾಡುವಾಗ 2 kg ಹಾಕೋಬೇಕಾಗುತ್ತೆ ಮೈಲಿ ತುತ್ತ ಮತ್ತು ಸುಣ್ಣ ಸುಣ್ಣ. ಇದು ತುಕ್ಕು ರೋಗಕ್ಕೆ ಅರೇಬಿಕ ತಾಕುಗಳಲ್ಲಿ ಅಂದ್ರೆ ಎಲೆಗಳಿಗೆ ಸಿಂಪಡಣೆ ಮಾಡಬೇಕು. ಇದನ್ನ ಎಲೆಗಳ ಮೇಲ್ಭಾಗ ಮತ್ತೆ ಕೆಳಭಾಗಕ್ಕೆ ತಾಗುವಂತೆ ಸಿಂಪಡಣೆ ಮಾಡಬೇಕು. ಅಂದ್ರೆ ಈ ಕೊಳೆ ರೋಗ ಆಗ್ಬಹುದು ಮತ್ತು ಈ ತೊಟ್ಟು ಕೊಳೆ ರೋಗ ಆಗ್ಬಹುದು, ಈ ಶಿಲೀಂಧ್ರ ನಾಶಕ ಮತ್ತು ರಾಸಾಯನಿಕಗಳನ್ನ ಸಿಂಪಡಣೆ ಮಾಡುವಾಗ ಅದು ಚೆನ್ನಾಗಿ ಎಲೆಗಳು ನೆನೆಯುವ ರೀತಿ, ತೊಟ್ಟುಗಳು ನೆನೆಯುವ ರೀತಿಯಲ್ಲಿ ಕಾಯಿಗಳಿಗೂ ಸಿಂಪಡಣೆ ಮಾಡಿ, ಕಾಯಿಗಳು ಸಿಂಪಡಣೆ ಮಾಡಿ ಅದು ಚೆನ್ನಾಗಿ ಎಲ್ಲ ಕಡೆ ಬಿದ್ರೆ ನಮ್ಗೆ ಎಲ್ಲೂ ರೋಗ ಬರ್ದಂಗೆ ತಡೆಯಬಹುದು. ಇದಲ್ದೆ ಈ ತುಕ್ಕು ರೋಗ ಮತ್ತೆ ನಾವು ಮಳೆಗಾಲದಲ್ಲಿ ಜಾಸ್ತಿ ಆದ್ರೆ ಬಿಡು ಇದ್ದಾಗ ಈ ಕಾಂಟಾಫ್ ಅಂತ ಎಕ್ಸಾಕೋನೋಜಲ್, ಇದು 400 mL/bbl ಸಿಂಪಡಣೆ ಮಾಡಬಹುದು ಅಥವಾ ಒಪೆರಾನು ಅದಕ್ಕೆ ಆಗುತ್ತೆ. ಒಪೆರಾ ಅಂದ್ರೆ 200 ml ಪರ್ ಬ್ಯಾರಲ್, ಅದನ್ನ ಸಿಂಪಡಣೆ ಮಾಡಿದ್ರೆ ಎಲೆ ತುಕ್ಕು ರೋಗ ಅರೇಬಿಕಾದಲ್ಲಿ ಕಂಟ್ರೋಲ್ ಮಾಡಬಹುದು. ಅಂದ್ರೆ ಹೆಕ್ಸಾಕೋನಜೋಲ್ ಆದ್ರೆ ಪ್ರತಿ ಲೀಟರ್ ನೀರಿಗೆ 400 ml, ಅಂದ್ರೆ 1 ಲೀಟರ್ಗೆ 2 ml, 2 ml. ಅದೇ ಒಪೆರಾ ಆದ್ರೆ 1 ಲೀಟರ್ ನೀರಿಗೆ 1 ml, 1 ml ಆ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪಡಣೆ ಮಾಡಬಹುದು. ಮುಖ್ಯವಾಗಿ ನಮ್ಮ ರೈತರು ಬ್ಯಾರಲ್ ಲೆಕ್ಕದಲ್ಲೇ ಅದನ್ನ ತಯಾರಿಸಿಕೊಂಡು ಸಿಂಪಡಣೆ ಮಾಡ್ತಾರೆ. ಅದಕ್ಕೆ ಬ್ಯಾರಲ್ ಲೆಕ್ಕದಲ್ಲಿ ನಾವು ಶಿಫಾರಸನ್ನು ಕೊಡ್ತಾ, ರಾಸಾಯನಿಕಗಳಲ್ಲಿ ಶಿಫಾರಸ್ ಕೊಡ್ತಾ ಇದ್ದಾರೆ. ಇವು ಮುಖ್ಯವಾಗಿ ಮಳೆಗಾಲದಲ್ಲಿ ಬರುವಂತ ರೋಗಗಳು. ಕೀಟಪೀಡೆಗಳ ಹಾವಳಿನೂ ಏನಾದರೂ ಇರುತ್ತಾ? ಮುಖ್ಯವಾಗಿ ಮಳೆಗಾಲಕ್ಕೆ ಬರುವಂತವು ಕಂಬಳಿ ಹುಳ ಅಂತೀವಿ, ಮತ್ತೆ ಮಿಡತೆಗಳು. ಅಷ್ಟು ಹೇರಳವಾಗಿ ಬರಲ್ಲ, ಅಲ್ಲಲ್ಲಿ ಕಾಣ್ತವೆ. ಮರಿ ಹುಳ ಇದ್ದಾಗ ಅವು ಗುಂಪು ಗುಂಪಾಗಿರ್ತವೆ ಎಲೆ ಮೇಲೆ, ಅಂಥವನ್ನ ಕಂಡಿದ ತಕ್ಷಣ ಅದನ್ನ ತಗೊಂಡು ಊತಾಕ್ಬೋದು ಅಥವಾ ನಾಶ ಮಾಡಬಹುದು. ಮೇ ಜೂನ್ ಅಲ್ಲಿ ಪತಂಗಗಳು ಹಾರಾಡ್ತವೆ, ಅವಾಗ ಲೈಟ್ ಟ್ರಾಪ್ಸ್ ಹಾಕಿ ಅವನ್ನ ಕಂಟ್ರೋಲ್ ಮಾಡ್ತಾರೆ. ಬೆಳಕು ಬಲೆಗಳು ಅಂತೀವಲ್ಲ, ಬೆಳಕು ಬಲೆಗಳು ಹಾಕಿ ಅವನ್ನ ಹಿಡಿದು ಸಾಯಿಸ್ಬೋದು. ಮತ್ತೆ ಇನ್ನೊಂದೇ ಅಂದ್ರೆ ಈ ಮಿಲಿ ಬಗ್ಸ್ ಅಥವಾ ಬೇರು ಇಟ್ಟು ತಿಗಣೆ, ಬರ್ತವೆ ಮಳೆಗಾಲದಲ್ಲಿ. ಏನಂದ್ರೆ ಯಥೇಚ್ಛ ಮಳೆ ಬೀಳೋದ್ರಿಂದ ಈ ಕೊಂಬೆಗಳಿಂದ ಅವು ಜಾರಿಕೊಂಡು ನೆಲಕ್ಕೆ ಹೋಗ್ತವೆ, ಮತ್ತೆ ಬೇರಲ್ಲಿ ಹೋಗಿ ಸೇರ್ತವೆ. ಸಣ್ಣ ಗಿಡಗಳಿಗೆ ತುಂಬಾ ಹಾವಳಿ ಮಾಡ್ತವೆ ಹೊಸ ತೋಟಗಳಲ್ಲಿ. ಅಂದ್ರೆ 5 ವರ್ಷದ ಒಳಗೆ ಗಿಡಗಳು ಈ ಬೇರಲ್ಲಿ ನಾವು ಹೆಂಗೆ ಗುರುತಿಸ್ಬೋದು ಅಂದ್ರೆ, ಗಿಡಗಳು ಸ್ವಲ್ಪ ಹಳದಿಯಾಗಿ ಇದ್ದಾಗ ಹತ್ತಿರಕ್ಕೆ ಹೋಗಿ ಬುಡದಲ್ಲಿ ನೋಡಿದ್ರೆ ಇರುವೆಗಳ ಒಂದು ಚಲನವಲನ ಇರ್ತವೆ. ಆಗ ನೀವು ಬುಡನ ಸ್ವಲ್ಪ ಕೆರೆದು ನೋಡಿದಾಗ ಅಲ್ಲಿ ಇಟ್ಟು ತಿಗಣೆ ಕೂತಿರ್ತವೆ ಬಿಳಿ ಬಿಳಿಯಾಗಿ. ಸೊ ಅವು ಇದ್ದಾಗ ಏನಂದ್ರೆ ಅವು ಬೇರಿಂದ ರಸ ಹೀರಿ ಈ ಗಿಡಗಳು ಹಳದಿ ಬಣ್ಣಕ್ಕೆ ತಿರಿದು ಪೋಷಕಾಂಶ ಕೊರತೆಯಿಂದ ವೀಕ್ ಆಗಿ ಅಂದ್ರೆ ಸಣ್ಣವಾಗಿ ಇರ್ತವೆ. ಅವಕ್ಕೇನಪ್ಪ ಮಾಡೋದಂದ್ರೆ ಎಲ್ಲೆಲ್ಲಿ ಇರುವೆಗಳು ಗೂಡಿರುತ್ತೆ ಅವನ್ನ ನೋಡಿ ನಾಶಪಡಿಸ್ಬೇಕು. ಮತ್ತೆ ಈ ಬೇರಿಗೆ ರಾಸಾಯನಿಕವನ್ನ ಸುರಿಬೇಕು, ಡ್ರಂಚಿಂಗ್ ಅಂತೀವಿ. ಗಿಡದ ಗಾತ್ರ ನೋಡಿ 1 ಲೀಟರ್ ಇಂದ 3 ಲೀಟರ್ವರೆಗೂ ಮಿಡಾಕ್ಲೋರ್ಪ್ರೈಡ್ ಅಂತ ಒಂದು ರಾಸಾಯನಿಕ ಬರುತ್ತೆ, ಅದನ್ನ 1 ಬ್ಯಾರಲ್ಗೆ 120 ml. ಮತ್ತೆ ಈ ಬೇರಲ್ ಇದ್ದಾಗ ಏನಂದ್ರೆ ಇಟ್ಟು ತಿಗಣೆ ಜೊತೆಗೆ ಶಿಲೀಂಧ್ರ ಪದರ ಬೆಳೆದಿರುತ್ತೆ, ಅದಕ್ಕೆ ನಾವು ಕೀಟನಾಶಕ ಜೊತೆಗೆ ಶಿಲೀಂಧ್ರ ನಾಶಕನ ಬೆರೆಸಿ ಅದಕ್ಕೆ ಸುರಿಬೇಕಾಗುತ್ತೆ. ಈ ಟಿಲ್ಟ್ ಅಂತ ಒಂದು ಪ್ರೊಪಿಕೋನೋಜಾಲ್ ಅಂತ, ಪ್ರೊಪಿಕೋನೋಜಾಲ್ ಅದು 1 ಬ್ಯಾರಲ್ ನೀರಿಗೆ 160 ml ಹಾಕಿ, ಮತ್ತೆ 150 ml ಅಂಟು ದ್ರಾವಣ ಯಾವ್ದಾದ್ರು ಹಾಕಿ 1 ಗಿಡಕ್ಕೆ 0.5 ಲೀಟರ್ ಇಂದ 2 ಲೀಟರ್ ಬುಡದಲ್ಲಿ ಸುರಿಬೇಕು. ಕೀಟನಾಶಕ ಇರಬೇಕಾಗತ್ತೆ, ಕೀಟನಾಶಕ ಇಮಿಡಾಕ್ಲೋರ್ಪ್ರಿಡ್ ಮತ್ತೆ ಪ್ರಾಪಿಕೋನೋಜಲ್. ಇಮಿಡಾಕ್ಲೋರ್ಪ್ರಿಡ್ ಎಷ್ಟು ಹಾಕೋಬೇಕಾಗತ್ತೆ? ಇಮಿಡಾಕ್ಲೋರ್ಪ್ರಿಡ್ 120 ml 1 ಬ್ಯಾರಲ್ ನೀರಿಗೆ, ಪ್ರಾಪಿಕೋನೋಜಲ್ 160 ml 1 ಬ್ಯಾರಲ್ ನೀರಿಗೆ, ಮತ್ತೆ 150 ml ಅಂಟು ದ್ರಾವಣ ಯಾವ್ದಾದ್ರು ಹಾಕಿ ಗಿಡದ ಬುಡಕ್ಕೆ ಸುರಿದ್ರೆ ಹತೋಟಿ ಸಿಗುತ್ತೆ. ಮತ್ತೆ ಬೇರೆ ಹುಳುಗಳು ಏನಾದರೂ ಬರ್ತಾವ? ಮುಖ್ಯವಾಗಿ ಹೊಸ ತೋಟಗಳಲ್ಲಿ ಹೊಸದಾಗಿ ಗಿಡ ನೆಡುವಾಗ ಎಳೆ ಗಿಡಗಳು ಇರ್ತವೆ, ಎಳೆ ಗಿಡಗಳಿಗೆ ಹಾವಳಿ ಜಾಸ್ತಿ, ಯಾಕಂದ್ರೆ ಬೇರು ಕಡಿಮೆ ಇರುತ್ತೆ, 1-2 ಬೇರನ್ನ ತಿನ್ಬಿಟ್ರೆ ಗಿಡನೇ ಬಾಡೋಗ್ಬಿಡುತ್ತೆ, ಆಮೇಲೆ ಒಣಗೋಗ್ಬಿಡುತ್ತೆ ಇದಕ್ಕೆ ಮುಖ್ಯವಾಗಿ ನಾವು ಗಿಡ ನೆಡೋವಾಗ್ಲೇನೆ ಗುಂಡಿಗಳಲ್ಲಿ 5G ತಿಮ್ಮೆಟ್ ಅಂತ ಬರುತ್ತೆ, ಅದನ್ನ ಗುಂಡಿಗೆ 1-5 ಗ್ರಾಮ್ ಅಷ್ಟು ಸುರಿದು ಆಮೇಲೆ ಗಿಡ ನೆಡಬೇಕಾಗುತ್ತೆ. ಗೆದ್ಲು ಕಾಟ ಏನಿರೋದಿಲ್ಲ ಈಗ ಮಳೆಗಾಲದಲ್ಲಿ, ಗೆದ್ಲು ಕಾಟ ಇರಲ್ಲ, ಅದು ಬೇಸಿಗೆಯಲ್ಲಿ ಇರುತ್ತೆ. ಬಲೆಗಳು ಅಂತ ಹೇಳಿದ್ರಿ, ಕಾಯಿಕೊರಕದ ಒಂದು ಹಾವಳಿಗೆ ಬುರೋಕಾ ಬಲೆಗಳನ್ನು ಬಳಸ್ತಾ ಇರ್ತೀವಿ, ಅವನ್ನು ಏನಾದರೂ ಮುಂದುವರ್ಸ್ಕೊಂಡು ಹೋಗ್ಬೇಕಾಗತ್ತಾ? ಕಾಯಿಕೊರಕದ ಬಲೆಗಳಂದ್ರೆ ಈ ಮಳೆ ಶುರುವಾದಾಗ, ಜೂನ್ ಅಲ್ಲಿ ಅಷ್ಟು ಮಳೆ ಇರಲ್ಲ, ಜೂನ್ ಕಡೆವರೆಗೂ ಬಲೆಗಳನ್ನ ನಾವು ಇಟ್ಕೊಳ್ಬೇಕಾಗತ್ತೆ. ಜುಲೈ ಆಗಸ್ಟ್ ಅಲ್ಲಿ ಮಳೆ ಯಥೇಚ್ಛಾದಾಗ ಬಲೆಗಳಲ್ಲಿ ನೀರು ತುಂಬುತ್ತೆ, ಮತ್ತೆ ಕೀಟಗಳು ಅಷ್ಟು ಹಾರಾಡೋಕೆ ಇರಲ್ಲ, ಬಲೆಗಳನ್ನ ನಿರ್ವಹಿಸೋದು ಕಷ್ಟ. ಆ ಸಮಯದಲ್ಲಿ ಬೇಕಾದ್ರೆ ಆ ಬಲೆಗಳನ್ನ ತೆಗೆದಿಟ್ಟು ಮಳೆ ನಿಂತ ತಕ್ಷಣ ಸೆಪ್ಟೆಂಬರ್ 1ನೇ ವಾರದಿಂದ ಮತ್ತೆ ಬಲೆಗಳನ್ನ ಇಡ್ಬೋದು. ಮತ್ತೆ ಇನ್ನೊಂದು ರೆಕ್ಕೆ ಬೋರ್ಲಿಗೂ ಅಷ್ಟೇ, ಅದಕ್ಕೂ ಸೆಪ್ಟೆಂಬರ್ ನಿಂದ ಬಲೆಗಳನ್ನ ತೋಟದಲ್ಲಿಟ್ಟರೆ ಡಿಸೆಂಬರ್ ವರೆಗೂ ಸುಮಾರು ಬೀಳುತ್ತೆ. ಅಂದ್ರೆ ಅದನ್ನ ಜೈಕಾಮ್ ಬಲೆಗಳು ಅಂತ, ಜೈಕಾಮ್ ಬಲೆಗಳು ಅವನ್ನು ಕೂಡ ಆವಾಗಲೇ ಬಳಸ್ಕೋಬೇಕು. ಜುಲೈ ಆಗಸ್ಟ್ ಅಲ್ಲಿ ಮಳೆ ತೀವ್ರತೆಯಿಂದ ಕೀಟಗಳ ಚಟುವಟಿಕೆ ಅಷ್ಟಿರಲ್ಲ, ಮತ್ತೆ ಅಕಾಲಿಕವಾಗಿ ಹಣ್ಣಾಗಿರೋಂತ ಒಂದು ಕಾಯಿಗಳು ಹಣ್ಣುಗಳಿದ್ರೆ ಕಾಫಿ ತೋಟದಲ್ಲಿ ತೆಗೆದು ನಾಶ ಮಾಡಿ ಅಥವಾ ಅವನ್ನ ಕುಯಿಲು ಮಾಡಬೇಕು, ಯಾಕೆಂದ್ರೆ ಅಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಆಗುತ್ತೆ. ಈ ಒಂದು ಬೆರಿ ಬೋರರ್ ಅಥವಾ ಕಾಯಿಕೊರಕ ಅಲ್ಲಿ ಅಭಿವೃದ್ಧಿ ಆಗಿ ಎಲ್ಲ ಹಣ್ಣಾಗೋಷ್ಟೊತ್ತಿಗೆ ಮುಖ್ಯ ಫಸಲಿಗೆ ಬರ್ತವೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಈ ಆಗಸ್ಟ್ ತಿಂಗಳು ಆದ್ಮೇಲಿಂದ ಆ ಕಾಯಿಗಳ ಬೇಳೆಗಳು ಅಭಿವೃದ್ಧಿ ಆಗೋದಕ್ಕೆ ಪ್ರಾರಂಭ ಆಗ್ತವೆ. ಆ ಸಂದರ್ಭದಲ್ಲೇ ಇವುಗಳ ಹಾವಳಿ ಜಾಸ್ತಿ ಆಗೋದು. ಕಾಯಿ ಕೊರಕ ಏನಂದ್ರೆ ಈ ಬೇಳೆ ಗಟ್ಟಿ ಆಗದ ಹೊರತು ಅದು ಒಳಗಡೆ ಹೋಗೋದಿಲ್ಲ, ನಾಭಿಯಲ್ಲೇ ಕಾಯ್ತಾ, ನಾಭಿಯಲ್ಲಿ ತಾಯಿ ಹುಳು ಕಾಯ್ತಾ ಇರುತ್ತೆ. ಆ ಸಮಯದಲ್ಲೇ ನಾವು ಏನಾದರೂ ಕೀಟನಾಶಕ ಅಥವಾ ಜೈವಿಕ ನಿಯಂತ್ರಣ ಮಾಡಕ್ಕೆ ಸಾಧ್ಯ. ಅಂದ್ರೆ ಈ ಬೆವೇರಿಯಾ ಬೇಸಿಯಾನ ಅಂತೀವಿ, ಹೌದು ಬೆವೇರಿಯಾ ಬೇಸಿಯಾನ ಅರೇಬಿಕಾಗಿ ತಗೊಂಡ್ರೆ ಮೊದಲು ಅಕ್ಟೋಬರ್ ಅಲ್ಲಿ ಮಾಡ್ಬೇಕಾಗುತ್ತೆ, ರೋಬಸ್ಟ್ ಆಗಿ ಸೆಪ್ಟೆಂಬರ್ ವರೆಗೂ ಸಮಯ ಇರುತ್ತೆ. ಅಂದ್ರೆ ವಾತಾವರಣದಲ್ಲಿ ತೇವಾಂಶ ಇದ್ದಾಗಲೇ ಮಾಡೋದು ಒಳ್ಳೇದು. ಹೌದೌದು, ಈ ಬಿವೇರಿಯಾ ಅನ್ನೋದನ್ನು ಶಿಲೀಂಧ್ರನೇ, ಇದು ಹುಳುಗಳಿಗೆ ರೋಗ ತರುವಂತ ಶಿಲೀಂಧ್ರ. ಇದನ್ನ ನಾವು ಸಿಂಪಡಣೆ ಮಾಡೋದ್ರಿಂದ ಯಾವುದೇ ರಾಸಾಯನಿಕ ಒಂದು ಅಡ್ಡ ಪರಿಣಾಮ ಇರೋದಿಲ್ಲ, ಮತ್ತೆ ಉಳಿಕೆ ಅಂಶನೂ ಇರಲ್ಲ. ಇರಲ್ಲ ಅಂದ್ರೆ ವಾತಾವರಣದಲ್ಲಿ ತೇವಾಂಶ ಇದ್ದಾಗ ಮಾಡಬಹುದು, ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಹೌದು, ಮತ್ತೆ ನಾಭಿ ಹತ್ರ ಕಾಯ್ತಾ ಇರುತ್ತಲ್ಲ ಆ ಹುಳುಗಳಿಗೆ ಆ ಸಮಯದಲ್ಲೇ ದಾಳಿ ಮಾಡುತ್ತೆ ಇದು. ಹೌದು, ಅಂದ್ರೆ ಬೂಸ್ಟ್ ರೀತಿ ಅದು ಹಬ್ಕೊಳ್ಳುತ್ತೆ. ಹಬ್ಕೊಳ್ಳುತ್ತೆ, ಅದು ಈ ಶಿಲೀಂಧ್ರದ ಒಂದು ರಸ ಏನು ಸಿಂಪಡಣೆ ಮಾಡ್ತೀವಿ ಅದನ್ನ ತಾಕಿದ್ರೆ ಸಾಕು, ಅದ್ರ ಮೇಲೆ ಬಿಳಿ ಬಣ್ಣದಾಗಿ ಬೆಳೆದು ಅದು ಮತ್ತೆ ತೋಟದಲ್ಲಿ ಬೇರೆ ಹುಳುಗಳಿಗೆ ಅಲ್ಲೇ ಬೀಜ ಆಗಿ ವೃದ್ಧಿ ಆಗ್ತಾ ಇರುತ್ತೆ. ಓಹೋ, ಮತ್ತೆ ನಾಭಿ ಮೂಲಕ ಬೀಜದ ಒಳಗಡೆನೂ ಇದು ಬೆಳವಣಿಗೆ ಆಗುತ್ತೆ. ಹೌದು, ಯಾಕಂದ್ರೆ ಈ ತಾಯಿ ಹುಳ ಮೊಟ್ಟೆ ಇಟ್ಟ ತಕ್ಷಣ ಅದು ಅಲ್ಲೇ ಕೂತಿರುತ್ತೆ, ಮತ್ತೆ ಅದು ಒಳಗಡೆ ಆಚೆ ಹೋಗಿ ಬರ್ತಾ ಇರುತ್ತೆ. ಆಗ ಈ ಶಿಲೀಂಧ್ರ ಬೀಜಾಣುವನ್ನ ಅದು ಒಳಗಡೆ ತಗೊಂಡೋಗುತ್ತೆ, ಅವಾಗ ಅದರದ್ದು ಮರಿಗಳು ಮೊಟ್ಟೆಗಳು ಬಿವೇರಿಯಾ ಬ್ಯಾಸಿಯಾನಾಗೆ ತುತ್ತಾಗಿ ಸಾಯಿ ಒಳ್ಳೆ. ಮತ್ತೆ ಈ ಕಾಫಿ ತೋಟದಲ್ಲಿ ಡಿಸೆಂಬರ್ ವರೆಗೂ ನೆರಳಿನ ವಾತಾವರಣ ಆರ್ದ್ರತೆ ಇರುತ್ತೆ ಇರುತ್ತೆ, ಶಿಲೀಂಧ್ರಗಳು ತುಂಬಾ ಪರಿಣಾಮಕಾರಿಯಾಗಿ ಈ ಕೀಟಗಳ ಹತೋಟಿ ತರ್ತವೆ. ಅದರಿಂದ ಬಿವೇರಿಯಾ ಬ್ಯಾಸಿಯಾನವನ್ನ ಬಳಸ್ಕೋಬಹುದು. ಒಂದು ವೇಳೆ ರಾಸಾಯನಿಕ ಬಳಸೋದಾದ್ರೆ ಯಾವ್ದು ಬಳಸಬಹುದು ಅನ್ಸುತ್ತೆ ಬೇರೆ ಬರೋರಿಗೆ? ಈ ಬೇರೆ ಬರ ರಾಸಾಯನಿಕ ಅಂದ್ರೆ ಅಲ್ಲಿ ಜಾಸ್ತಿ ತೀವ್ರತೆ ಇದ್ದಾಗ ಅವಾಗ ಮಾತ್ರ ಬಳಸ್ಬೇಕು, ಯಾಕಂದ್ರೆ ಈ ಕುಯ್ಯೋ ಸಮಯ ಹತ್ರ ಆಗ್ಬಿಟ್ಟಿರುತ್ತೆ. ಸೆಪ್ಟೆಂಬರ್ ಅಂದ್ರೆ ನೆಕ್ಸ್ಟ್ ನಾವು ನವೆಂಬರ್ ತಿಂಗಳಲ್ಲಿ ಕುಯ್ತಾ ಇರ್ತಾರೆ, ಹಂಗಾಗಿ ಕ್ಲೋರ್ಫೈರಿಫಾಸ್ ಅಂತದನ್ನೆಲ್ಲ ಬಳಸೋದಿಲ್ಲ, ಕಡಿಮೆ ಮಾಡಿದ್ದಾರೆ. ಪೆಂಥೋಯೇಟ್ ಅಂತ ಬರುತ್ತೆ, ಅದನ್ನ 400 ಮಿಲಿ ಒಂದು ಬ್ಯಾರೆಲ್ಗೆ ಅಂಟು ದ್ರಾವಣ 150 ml ಯಾವ್ದಾದ್ರು ಹಾಕಿ ಸಿಂಪಡಣೆ. ಅಂದ್ರೆ ಎಲ್ಲಿ ಆ ಕೀಟಗಳು ಜಾಸ್ತಿ ಇರುತ್ತೆ ಅಂತ ತಾಕುಗಳನ್ನ ಗುರುತಿಸಿ ಸ್ಪಾಟ್ ಅಪ್ಲಿಕೇಶನ್ ಅಂತ ಅದಕ್ಕೆ ಸಿಂಪಡಣೆ ಮಾಡಿದ್ರೆ ಸಾಕು. ಅಂದ್ರೆ ಕಾಯಿಗಳಿಗೆ ಸಿಂಪಡಣೆ ಮಾಡಬೇಕು, ಯಾಕಂದ್ರೆ ಬೇರೆ ಬರೋ ಕಾಯಿಗಳಿಗೆ ಬರುವಂತ ಕಾಯಿಗಳೆಲ್ಲ ಇರೋದು, ಬೇರೆ ಇದಕ್ಕೆ ಅಷ್ಟು ಬರೋದಿಲ್ಲ. ಮತ್ತೆ ಈ ಕ್ರಾಸ್ವೇನ್ ಬಲೆಗಳನ್ನು ಬಳಸ್ಕೊಳ್ತೀವಿ ನಾವು, ಮುಖ್ಯವಾಗಿ ಅದನ್ನ ಯಾವಾಗ ಇಡಬೇಕಾಗತ್ತೆ? ಇದು ಕಾಫಿ ಕಾಂಡ ಕೊರಕಕ್ಕೆ ಸೀಮಿತ ಆಗಿರೋದು, ಅಂದ್ರೆ ಹೆಚ್ಚು ಅರೇಬಿಕಾದಲ್ಲ, ಅರೇಬಿಕಾಕ್ಕೆ ಮಾತ್ರ, ಅರೇಬಿಕಾಗೆ ಮಾತ್ರ. ರೋಬಸ್ಟಾಕನ್ನು ಬೇಕಾಗತ್ತಾ? ಇಲ್ಲ ಇಲ್ಲ, ರೋಬಸ್ಟಾದಲ್ಲಿ ಹಳೆ ಗಿಡಗಳಿಗೆ ಅಲ್ಲಲ್ಲಿ ಕಂಡಿದೆ, ಆದ್ರೆ ಅಷ್ಟು ಅದರಲ್ಲಿ ಹಾವಳಿ ಮಾಡಲ್ಲ. ಈ ಅರೇಬಿಕಾದಲ್ಲಿ ಮುಖ್ಯವಾಗಿ ಇದು ಬರೋದು ಚಳಿಗಾಲದಲ್ಲಿ ಹಾರಾಡುತ್ತೆ, ಅಕ್ಟೋಬರ್ ನವೆಂಬರ್ ಡಿಸೆಂಬರ್. ಸೊ ನಾವು ಮಳೆ ನಿಂತ ತಕ್ಷಣ ಬೋರರ್ ಅಂದ್ರೆ ಕಾಂಡ ಕೊರಕ ಪೀಡಿತ ಗಿಡಗಳನ್ನು ಗುರುತಿಸಬೇಕಾಗತ್ತೆ. ಸೆಪ್ಟೆಂಬರ್ ಅಲ್ಲಿ ಗುರುತಿಸಿ ತುಂಬಾ ಅವಳಿಗೆ ತುತ್ತಾದ ಗಿಡಗಳನ್ನು ಕಿತ್ತು ಸೂಟ್ ಹಾಕ್ಬೇಕು, ಯಾಕಂದ್ರೆ ಅಕ್ಟೋಬರ್ ನವೆಂಬರ್ ತಿಂಗಳಾದ್ಮೇಲೆ ಅದು ಹಾರಾಟ ಕಾಲ ಸ್ಟಾರ್ಟ್ ಆಗುತ್ತೆ. ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನಾಗುತ್ತೆ ಅಂದ್ರೆ ಈ ಫಸಲು ಇರುತ್ತೆ, ಫಸಲು ಮತ್ತೆ ಗಿಡ ಸ್ವಲ್ಪ ಇನ್ನ ಚೆನ್ನಾಗಿದೆ ಅನ್ನೋ ಅಂತ ಗಿಡಗಳನ್ನ ಉಳಿಸ್ಕೊಳ್ಬಹುದು. ಅದನ್ನ ನಾವು ಈ ನಾನ್ ಓವನ್ ಅಂದ್ರೆ ನೆಯ್ಯದೇ ಅಲ್ಲದ ಬಟ್ಟೆಯಿಂದ ಪಟ್ಟಿ ಮಾಡಿ ಸುತ್ತಬೇಕಾಗುತ್ತೆ ಗಿಡಗಳಿಗೆ ಕಾಂಡಕ್ಕೆ. ಯಾವ ಬೋರರ್ ತಗಲಿರ್ತವೆ ಮತ್ತೆ ಫಸಲು ಚೆನ್ನಾಗಿರೋ ಅಂತ ಗಿಡಗಳಿಗೆ ಏನಾಗುತ್ತೆ ಈ ಸುತ್ತೋದ್ರಿಂದ? ಏನಂದ್ರೆ ಈ ಒಳಗಡೆ ಇರೋಂತ ಹುಳ ಆಚೆ ಬರೋದಿಲ್ಲ, ಅಲ್ಲೇ ಸಾಯುತ್ತೆ, ಮತ್ತೆ ಬೇರೆ ಗಿಡಗಳಿಗೆ ಹಬ್ಬೋದಿಲ್ಲ. ಮತ್ತೆ ನಾವು ಗಿಡನ ಕಿತ್ತು ಸುಟ್ಟಾಕೋ ಪ್ರಮೇಯ ಇರಲ್ಲ, ಮತ್ತೆ ಅದರಿಂದ ಬೆಳೆ ತಗೊಂಡ್ಬೋದು. ಏನಾದ್ರೂ ಆ ಗಿಡಕ್ಕೆ ವಶ್ಯ ಕೊಟ್ಟಂಗೆ ನಾವು, ಅಂದ್ರೆ ಆ ಗಿಡಕ್ಕೆ ಒಂದು ಚಾನ್ಸ್ ಕೊಟ್ಟಂಗೆ, ಅಂದ್ರೆ ಕೀಟಕ್ಕೆ ಒಂದ್ ರೀತಿ ದಿಗ್ಬಂಧನೆ ಮಾಡ್ದಂಗೆ ಎಲ್ಲಿ ಹೊರಗಡೆ ಬರದಂಗೆ ಇದನ್ನ ಮಾಡಿ. ಮತ್ತೆ ನೀವು ಹೇಳ್ದಂಗೆ ಈ ಫೆರಮೋನ್ ಟ್ರ್ಯಾಪ್ಗಳನ್ನ ನಾವು ಅಕ್ಟೋಬರ್ ತಿಂಗಳು ಮೊದಲನೇ ವಾರದಲ್ಲಿ ಅಳವಡಿಸಿದ್ರೆ ಅರೇಬಿಕಾ ತೋಟದಲ್ಲಿ, ಅದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ 3 ತಿಂಗಳಲ್ಲಿ ಹುಳ ಹಾರಾಡುತ್ತೆ, ಅದನ್ನ ಅಟ್ರಾಕ್ಟ್ ಮಾಡಿ ಕೊಲ್ಲುತ್ತೆ, ಅಂದ್ರೆ ಹೆಣ್ಣು ಹುಳನ ಹಿಡಿಯುತ್ತೆ ಆ ಟ್ರ್ಯಾಪ್. ಇದಾದ್ಮೇಲೆ ಮತ್ತೆ ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ಅಳವಡಿಸಬೇಕಾಗುತ್ತೆ. ಯಾವಾಗ್ಲೂ ಇದು ಹಾರಾಟದ ಕಾಲ, ಹಾರಾಟದ ಕಾಲ ಬೇಸಿಗೆಯಲ್ಲಿ. ಆದ್ರೆ ಇಲ್ಲಿ ಸ್ವಲ್ಪ ದೀರ್ಘವಾಗಿರುತ್ತೆ ಚಳಿಗಾಲದಲ್ಲಿ, 3 ತಿಂಗಳಿರುತ್ತೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್. ಅದಕ್ಕೆ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಗಿಡಗಳನ್ನ ಹುಡುಕೋದು, ತೆಗಿಯೋದು, ಮತ್ತೆ ಸುತ್ತೋದು ಮಾಡಿದ್ರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಏನು ಹುಳ ಆಚೆ ಬರೋದನ್ನ ತಡಿಬಹುದು. ಎಲ್ಲಲ್ಲಿ ಸ್ವಲ್ಪ ತೊಗಟೆ ಉಬ್ಬದಂಗ್ ಕಾಡುತ್ತೆ ಅಲ್ಲಿ ಇದ್ರ ಹವಳಿ ಇರುತ್ತೆ ಅಂತ ತಾವ್ ಹೇಳ್ತಿರ್ತೀರಿ. ಹೌದು, ತೊಗಟೆ ಉಬ್ಬಿರುತ್ತೆ. ನೀವು ಆ ಗಿಡನ ಹೆಂಗೆ ನಾವು ಅದನ್ನ ಗುರುತಿಸೋದು ಅಂದ್ರೆ, ದೂರದಿಂದ ನೋಡಿದಾಗ ಹಳದಿ ಆಗಿರುತ್ತೆ ಅಥವಾ ಈ ತೇವಾಂಶ ಇದ್ರೂ ಈ ಎಲೆಗಳು ಬಾಡಿದಂಗಿರುತ್ತೆ, ಇಳೆ ಬಿದ್ದಂಗಿರುತ್ತೆ. ಮತ್ತೆ ತುದಿ ಎಲೆಗಳು ಸಣ್ಣ ಆಗಿರುತ್ತೆ, ಮತ್ತೆ ಫಸಲು ಕಡಿಮೆ ಇರುತ್ತೆ. ನೀವು ಹತ್ರ ಹೋಗಿ ನೋಡಿದಾಗ ಮುಖ್ಯ ಕಾಂಡವನ್ನ ಗಮನಿಸಿದ್ರೆ ಅಲ್ಲಿ ಉಬ್ಬಿದ ರಿಂಗ್ ತರ ಇರುತ್ತೆ, ಅವಾಗ ಅದು ಬಿಳಿ ಕಾಂಡ ಕೊರಕಕ್ಕೆ ತುತ್ತಾಗಿದೆ ಅಂತ. ಅಂತವನ್ನ ನಾವು ಫುಲ್ ತೆಗಿಯೋಂಗಿಲ್ಲ, ಸ್ವಲ್ಪ ನೋಡ್ಬೇಕು. ಹುಳ ಬೇರಿನ ಒಳಗಡೆ ಹೋಗಿಲ್ಲ ಅಥವಾ ಬುಡದಲ್ಲೇನೆ ಇದೆ ಅಂದ್ರೆ 9 inches ಮೇಲಕ್ಕೆ ಕತ್ತರಿಸಿದ್ರೆ ಅದರಿಂದ ಕಂಚಿಗರಲ್ಲಿ ಗಿಡಕ್ಕೆ ಪುನಶ್ಚೇತನ ಕೊಡಬಹುದು, ಜೀವನ ಮರು ಯೌವನ ಕೊಡಬಹುದು. ನಾವು ಕತ್ತರಿಸಿ ನೋಡಿದಾಗ ಅದು ಮತ್ತೆ ಒಳಗಡೆ ಹೋಗಿದೆ ಅಂದ್ರೆ ಬೇರ್ ಸಮೇತ ಸುಡಬೇಕಾಗುತ್ತೆ. ಸಂದರ್ಭದಲ್ಲಿ ನೀರಿನಲ್ಲೂ ಹಾಕ್ರಿ ಅಂತ ಹೇಳ್ತೀರಾ? ಏನಂದ್ರೆ ಕೆಲವರು ಉರುಳಾಗಿ ಅಥವಾ ಮಾರಕ್ಕೆ ಏನಾದ್ರೂ ಅದರಿಂದ ಉಪಯೋಗ ಆಗ್ಬೇಕಂದ್ರೆ ಒಂದು 10 days ನೀರಲ್ಲಿ ಹಾಕಿಟ್ರೆ ಒಳಗಡೆ ಇರೋ ಎಲ್ಲ ಕೋಶಾವಸ್ಥೆ ಅವೆಲ್ಲ ಸಾಯುತ್ತೆ. ಅಂದ್ರೆ ಮುಳುಗಿಸಿಡ್ಬೇಕು, ಮತ್ತೆ ಆಮೇಲೆ ನಾವು ಅದನ್ನ ಉರುಳಾಗಿ ಅಥವಾ ಮಾರೋದಕ್ಕೆ ಬಳಸ್ಕೊಳ್ಬಹುದು. ಕರಕುಶಲ ವಸ್ತುಗಳ ತಯಾರಿಕೆಗೆ ಇಂಥದಕ್ಕೆಲ್ಲೂ ಬಳಸ್ಕೋಬಹುದು. ಅಂದ್ರೆ ಮಳೆಗಾಲದಲ್ಲಿ ಅಂತಂದು ನಾವು ಇದೆ ಅಂತಂದು ಹೇಳಕ್ಕಾಗಲ್ಲ, ಅದು ಬೇರೆ ಬೇರೆ ತಿಂಗಳುಗಳಿಗೂ ವ್ಯಾಪಿಸ್ಕೊಳ್ಳುತ್ತೆ ಸ್ವಲ್ಪ ಈ ಕ್ರಮಗಳು. ಹೌದು ಹೌದು ಹೌದು, ಇಂಥ ತಿಂಗಳಲ್ಲಿ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ನಿಘಂಟಾಗಿ ಹೇಳಕ್ಕಾಗಲ್ಲ. ಎಲ್ಲಾನು ಸಮಗ್ರವಾಗಿ ನೋಡ್ತಾ ಇರಬೇಕು, ಹಾವಳಿ ಇತ್ತು ಅಂದ್ರೆ ತಕ್ಷಣ ಕ್ರಮ ಕೈಗೊಳ್ಬೇಕು, ಗಮನಿಸ್ತಾ ಇರಬೇಕು. ತೋಟದಲ್ಲಿ ಕೊಂಬು ಚಿಗುರು ತೆಗಿತಾ ಇರ್ಬೇಕು, ಯಾಕಂದ್ರೆ ಈ ಶಾರ್ಟ್ ಹೋಲ್ ಬೋರರ್ ಅಂತೀವಲ್ಲ ರೆಕ್ಕೆ ಕೊರಕ, ಅದನ್ನು ಅಷ್ಟೇ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಣಸಿಗುತ್ತೆ, ಅವಾಗ ಕತ್ತರಿಸಿ ಅದನ್ನ ಸುಡ್ತಾ ಇರಬೇಕು. ಇವು ಮುಖ್ಯವಾಗಿ ಮಳೆಗಾಲ ಮತ್ತು ಮಳೆಗಾಲದ ನಂತರ ಸ್ವಲ್ಪ ಗಮನ ಇಟ್ಟು ಮುಂದಿನ ಹಂಗಾಮಗೋದಕ್ಕಿಂತ ಮುಂಚೆ ಈ ಕ್ರಮಗಳ ಬಗ್ಗೆ ಗಮನ ಹರಿಸ್ತಾ ಇರಬೇಕಾಗುತ್ತೆ. ಒಟ್ಟಾರೆ ಏನ್ ಹೇಳೋದಕ್ಕೆ ಬಯಸ್ತೀರಾ ಮಂಜುನಾಥ್ ರೆಡ್ಡಿ ಅವರು ಈ ಮಳೆಗಾಲದಲ್ಲಿ ಕಾಫಿ ತೋಟಗಳ ನಿರ್ವಹಣೆ ಬಗ್ಗೆ? ಒಟ್ಟಾಗಿ ರೈತರು ಸಮಗ್ರವಾಗಿ ಮಳೆ ಶುರುವಾಗಕ್ಕಿಂತ ಮುಂಚೆನೆ ರೆಡಿಯಾಗಿರ್ಬೇಕು, ಅಂದ್ರೆ ಬಸಿ ಕಾಲುವೆಗಳು, ಚಿಗುರು ತೆಗಿಯೋದು, ನೆರಳು ನಿರ್ವಹಣೆ, ಇಂತ ಬೇಸಾಯ ಕ್ರಮಗಳನ್ನ ಮಾಡಿಕೊಂಡ್ರೆ ರೋಗಗಳಾಗ್ಲಿ ಕೀಟಗಳಾಗ್ಲಿ ಅವಷ್ಟು ತಾನೇ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ರಾಸಾಯನಿಕ ಬಳಸಿ ಮತ್ತೆ ಖರ್ಚು ಜಾಸ್ತಿ ಮಾಡಿಕೊಂಡು ಮತ್ತೆ ಪರಿಸರಕ್ಕೆ ರಾಸಾಯನಿಕ ಹಾಕೋದನ್ನ ತಪ್ಪಿಸ್ಬೋದು ಬೇಸಾಯ ಕ್ರಮಗಳಿಂದಾನೆ. ಒಟ್ಟಾರೆ ಮುಂಜಾಗ್ರತೆಯಿಂದ ಒಂದು ಯೋಜನಾತ್ಮಕವಾಗಿ ಮುಂದುವರಿಬೇಕಾಗುತ್ತೆ ನಮ್ಮ ರೈತ ಬಾಂಧವರು. ಹೌದು, ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಮಳೆಗಾಲದಲ್ಲಿ ಕಾಫಿ ತೋಟಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ GV ಮಂಜುನಾಥ ರೆಡ್ಡಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9972854670. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9972854670. ತುಂಬ ಸಂತೋಷ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮಳೆಗಾಲದಲ್ಲಿ ಕಾಫಿ ತೋಟಗಳ ನಿರ್ವಹಣೆಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ, ಮಳೆ ಕಾಫಿ ಬೆಳೆ ಮೇಲೆ ಯಾವ ರೀತಿಯಾದಂಥ ಪ್ರತ್ಯಕ್ಷ ಮತ್ತು ಪರೋಕ್ಷ ಪ್ರಭಾವವನ್ನು ಬೀರುತ್ತೆ, ಈ ಒಂದು ಪರಿಣಾಮಗಳನ್ನು ನಾವು ಹೇಗೆ ನಿರ್ವಹಣೆ ಮಾಡಿಕೊಂಡು ಬೆಳೆಯನ್ನು ಉಳಿಸ್ಕೊಂಡು ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ಮಳೆಗಾಲದಲ್ಲಿ ಕಾಫಿ ತೋಟಗಳ ನಿರ್ವಹಣೆ ಈ ಕುರಿತು ಕೊಡಗು ಜಿಲ್ಲೆಯ ಚಟ್ಟಳ್ಳಿಯಲ್ಲಿರುವ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ GV ಮಂಜುನಾಥ ರೆಡ್ಡಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 23,500 ರೂಪಾಯಿಯಿಂದ 25,000 ರೂಪಾಯಿ, ಅರಬಿಕಾ ಚೆರಿ 12,000 ರೂಪಾಯಿಯಿಂದ 13,200 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 15,600 ರೂಪಾಯಿಯಿಂದ 17,000 ರೂಪಾಯಿ, ರೋಬಸ್ಟಾ ಚೆರಿ 8,500 ರೂಪಾಯಿಯಿಂದ 9,500 ರೂಪಾಯಿ. ರೈತ ಬಾಂಧವರೇ, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ. ಮಡಿಕೇರಿ ತಾಲೂಕು ಬೆಟ್ಟಗೇರಿ ಗ್ರಾಮದ ಕುಂಬಾರಕೊಪ್ಪಲು ಚಿಂದ್ರಮನೆ ಸೋಮಯ್ಯ ಚೋಮಣಿ ಅವರು 68ನೇ ವರ್ಷದಲ್ಲಿ ಇಂದು ನಿಧನರಾಗಿದ್ದಾರೆ. ಚಿಂದ್ರಮನೆ ಸೋಮಯ್ಯ ಚೋಮಣಿ ಅವರ ಅಂತ್ಯಕ್ರಿಯೆ ಇಂದು ನಾಳೆ ಮಧ್ಯಾಹ್ನ 12 ಗಂಟೆ ಒಳಗೆ ಬೆಟ್ಟಗೇರಿಯಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುನ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್ ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಮೊಬೈಲ್ 9408069004, 9902047004. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ರಾಜ್ಯ ಬಾಲಭವನ ಸೊಸೈಟಿ ಬ್ಯಾಂಗ್ಳೂರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಬಾಲಭವನ ಸಮಿತಿನ ಕೂಡುಕೂಟಲಿ ಮಕ್ಕಳ ಕಲಾ ಪ್ರತಿಭೆ ಚಂಬರ PM ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದು ಈ ಚಂಬರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರಾದ ಕೃಷ್ಣಮೂರ್ತಿ ಉದ್ಘಾಟಿಸಿ ಮಾತಾಡಿ, ಮಕ್ಕ ಈಗಿನ ಕಾಲದಲ್ಲಿ ಮೊಬೈಲ್ನ ಬಳಸದಂಗೆ ನೋಡ್ಕೊಳ್ಳೋಕ್ಕೂ ಅದು ಮಕ್ಕಳ ಆರೋಗ್ಯದ ಮೇಲೆ ಪ್ರಭಾವ ಬೀರಿದೆ, ಮಕ್ಕ ಮೊಬೈಲ್ ಮುಟ್ಟದನ್ನು ಕಮ್ಮಿ ಮಾಡಿ ಓದಕ್ಕೆ ಜಾಸ್ತಿ ಆಸಕ್ತಿನ ತೋರಿಸೋಕುತ್ತ ಹೇಳ್ದು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸೀತಾಲಕ್ಷ್ಮಿಯವರು ಮಾತಾಡಿ, ಗೊತ್ತಿಲ್ಲದವು ಮಕ್ಕಳಿಗೆ ತಿಂಡಿ ಮಿಠಾಯಿ ನೀಡಿ ಮಕ್ಕಳನ್ನ ಕದ್ದವೆ, ಆದ್ರಿಂದ ಎಲ್ಲ ಮಕ್ಕ ಹುಷಾರಾಗಿರೋಕ್ಕೂ ಮಕ್ಕಳಿಗೆ ತೊಂದರೆ ತಾಪತ್ರೆ ಆದರೆ 1098 ನಂಬರ್ಗೆ ಫೋನ್ ಮಾಡಿ ತಿಳಿಸೋಕುತ್ತ ಹೇಳ್ದು. 12ನೇ ಶತಮಾನದಲ್ಲಿ ಬಸವಣ್ಣ ಅವುಕಿ ಶಿವಶರಣರ ಹಡಪದ ಅಪ್ಪಣ್ಣ ಅವು ಗೆಳೆಯರಾಗಿ ಸಮಾಜದ ಸುಧಾರಣೆಗೆ ದುಡ್ದೊಳು ತಿಳಿ ಕುಶಾಲ್ ನಗರದ ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಸೌಮ್ಯ ಅವು ತಿಳಿಸಳು. ಅವು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕೂಡುಕೂಟಲಿ ಗಾಂಧಿ ಭವನದಲ್ಲಿ ಇಂದು ನಡೆದ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣ ಜಯಂತಿ ಜಂಬರ್ಲಿ ಭಾಗವಹಿಸಿ ಮಾತಾಡಿ, ಅವು ಧಾರ್ಮಿಕ ಸಾಮಾಜಿಕ ಆಗಿ ಎಲ್ಲರನ್ನ ಮೇಲೆತ್ತುವಲ್ಲಿ ದುಡ್ದೊಳುತ್ತ ಹೇಳ್ದು. ಯುವನಿಧಿ ಯೋಜನೆಯಡಿಯಲ್ಲಿ ಅರ್ಜಿ ಹಾಕದೇ ಇರುವ ಅರ್ಹತೆ ಇರುವವರ ಅನುಕೂಲಕ್ಕಾಗಿ July 7 to August 7 ವಿಶೇಷ ನೋಂದಣಿ ಅಭಿಯಾನ ನಡೆದಿದೆ. ಜಾಸ್ತಿ ಮಾಹಿತಿಗೆ ಸೇವಾ ಸಿನ್ ಪೋರ್ಟಲ್ಲಿ ಮಾಹಿತಿನ ತಕೊಂಡು ಅರ್ಜಿ ಹಾಕಕ್ಕೆ ತಿಳಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಉದ್ಯೋಗಾಧಿಕಾರಿಯವರು ತಿಳಿಸೋಳು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಸರ್ಕಾರದ ಯೋಜನೆ ಹಂಗೆ ಸಾಧನೆ ಬಗ್ಗೆ ಬೀದಿ ನಾಟಕ ಹಂಗೆ ಜಾನಪದ ಸಂಗೀತ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಲ್ಲಿ ತಿಳುವಳಿಕೆ ಮೂಡಿಸಿಕೆ ಉದ್ದೇಶಿಸಲಾಗಿದ್ದು ಈ ಕಲಾ ತಂಡನ ಆಯ್ಕೆ ಮಾಡಿಕೆ ಅರ್ಜಿನ ಕರೆದೋಳು. ಅರ್ಜಿ ಹಕ್ಕಿಗೆ 19 ಆಖೇರಿ ದಿನ. ಸರ್ಕಾರಿ ಜಮೀನಲ್ಲಿ ಪ್ಲಾಂಟೇಷನ್ ಬೆಳೆಗಳನ್ನು ಬೆಳೀತಾ ಇರುವ ಜಮೀನುಗಳನ್ನು ಗುತ್ತಿಗೆ ನೀಡಿಕೆ ಸಂಬಂಧಪಟ್ಟಂಗೆ ಅರ್ಜಿ ಹಾಕಿಕೆ July 15 ಕಾಲಾವಕಾಶನ ಕೊಟ್ಟಳು. ಆಸಕ್ತಿ ಇರೋ 15 ತಹಶೀಲ್ದಾರ್ ಕಚೇರಿಲಿ ಅರ್ಜಿನ ಸಲ್ಲಿಸಿ ಸದುಪಯೋಗ ಪಡ್ಕೊಳ್ಳುವಂಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯವು ತಿಳಿಸಳು. ವಿರಶ್ಪೇಟೆ ವಿದ್ಯುತ್ ವಿತರಣಾ ಕೇಂದ್ರದಿಂದ ಹೊರಹೋಗುವ ವಿರಶ್ಪೇಟೆ ಪ್ಯಾಟೆ ತೆಲುಗರ ಬೀದಿ ಸುಂಕದಕಟ್ಟೆ ಅಪ್ಪಯ್ಯಸ್ವಾಮಿ ರಸ್ತೆ ಕಾಕುಟುಪರಂಬು ಬೇತ್ರಿ ಕೆದಮಳ್ಳೂರು ಪಾಲಂಗಲ ಬೊಯ್ಕೆರಿ ಕದ್ನೂರು ಮೈತಾಡಿ ಹಂಗೆ ಸುತ್ತಮುತ್ತಲ ಪ್ರದೇಶದಲ್ಲಿ 12 ಹೊತ್ತರೆ 10 9:55 ಕರೆಂಟ್ ಇರದಲೇ ತಡಿ ವಿದ್ಯುತ್ ಇಲಾಖೆ ಪ್ರಕಟಣೆ ತಿಳಿಸಳು. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜು ಅವರು ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ನಾಳೆ ಹೊತ್ತರೆ 11:30 ಮಡಿಕೇರಿಗೆ ಬಂದು ಅಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಟ್ಟಿಗೆ ಸಭೆ ನಡೆಸುವೆ. ಮಧ್ಯಾಹ್ನ 2:30 ಮೇಲೆ ಸ್ಥಳೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ ತಿಳಿ ಸಚಿವರ ಆಪ್ತ ಕಾರ್ಯದರ್ಶಿಯವರು ತಿಳಿಸಳು. ಮಡಿಕೇರಿ ತಾಲೂಕು ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಗೆ ಒಳಪಟ್ಟಂಗೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ಮತ್ತು ಸಹಾಯಕರ ಹುದ್ದೆಗೆ ಆಯ್ಕೆ ಪ್ರಕ್ರಿಯೆ ನಡೆಸಲಾಗುತ್ತು. ಈ ಆಯ್ಕೆ ಪಟ್ಟಿನ ಕಚೇರಿಯಲ್ಲಿರುವ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗುತ್ತು. ಇದರ ಬಗ್ಗೆ ಏನಾದರೂ ಆಕ್ಷೇಪಕ ಇದ್ದಲ್ಲಿ 15 ಕಚೇರಿ ಸಮಯದಲ್ಲಿ ಸಲ್ಲಿಸಕ್ಕೂ ಜಾಸ್ತಿ ಮಾಹಿತಿಗೆ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಯವರನ್ನು ಸಂಪರ್ಕಿಸಕ್ಕೂ.

ಪನ್ನೆರಡನೇ ಶತಮಾನದ ಇಂಜ ಬಸವಣ್ಣ ಎಂಡ ಸಿನೆ ತಂಗಳಾಯ್ತು ಇಂಜ ಹಡಪದ ಅಪ್ಪಣ್ಣ ಸಮಾಜತ್ರ ನಲ್ಲಮ್ಮೆಕ್ ಬಲ್ಯ ಮಟ್ಟದ ನೈಚಿತ್ತು ಎಂದು ಕುಶಾಲನಗರ ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕಗಳನ್ನ ಸೌಮ್ಯ ಅರಿಚಿಟತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪಿಂಜ, ಕನ್ನಡ ಪಂಜ ಸಂಸ್ಕೃತಿ ಇಲಾಖೆರ ಕೂಡು ಕೂಟತ್ತು. ಮಡಿಕೇರಿ ಗಾಂಧಿ ಭವನತ್ತು ನರಂದ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮಕ್ಕೆ ಕೂಡಿಡತ್ತು ತಕ್ಕ ಬರೆದ ಅವು ಪನ್ನೆರಡನೇ ಶತಮಾನತ್ ಧಾರ್ಮಿಕ ಪಿಂಜ ಸಾಮಾಜಿಕ ಆಯ್ತು ಸಮಾಜತ್ನ ಬಲ್ಯ ಮಟ್ಟಕ್ಕೆ ಕೊಂಡಪೋಪಕ ನೈಚ ಅಪ್ಪಣ್ಣ ಕಂದಾಚಾರತ್ನ ಪ್ರಶ್ನೆ ಮಾಡುವಂಡ ಮೂಲಕ ಅಸಮಾನತೆಯ ಇಲ್ಲತನಕ್ಕೆ ಮಾಡುವ ಕಾಕಾಲತ್ತೆ ಪ್ರಯತ್ನ ಮಾಡಿತು ಎಂದು ಅರಿಚಿಟ್ಟು ಹಡಪದ ಅಪ್ಪಣ್ಣ ಎಂಡ ಬದುಕುಪಿನ ಸಾಧನರ ಮೇಲೆ ಮಾಹಿತಿ ಮಾಡಿಕೊಡುತ್ತಿತ್ತು. ಮಡಿಕೇರಿ ನಗರಸಭೆ ಅಧ್ಯಕ್ಷಗಳನ್ನ ಕಲಾವತಿ ತಕ್ಕ ಪರಂದಿತ್ತು. ಸಾಮಾಜಿಕ ಕ್ರಾಂತಿರ ಮೂಲಕ ಬಸವಾದಿ ಶರಣಗ ಸಮಾಜ ಕಟ್ಟುವಕ್ಕೆ ನೈಚಿತು ಎಂದು ಅರಿಚಿಟ್ಟಿತು. ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಶೇಖರ್, ಸವಿತಾ ಸಮಾಜತ್ರ ಜಿಲ್ಲಾಧ್ಯಕ್ಷ ದೊರೇಶ್, ತಹಶೀಲ್ದಾರ್ ಪ್ರವೀಣ್ ಕುಮಾರ್ ಕುಂಡನಿಕೆ ಮುಖ್ಯಪಟ್ಟವು ಕಾರ್ಯಕ್ರಮದ ಕೂಡಿಯಾಡಿ ತಿಂಜತ್ತು. ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ಕೊಂಡ ಬಂದ ಆಶಾಕಿರಣ ದೃಷ್ಟಿಕೇಂದ್ರದ ಸೇವೆ ಎಲ್ಲರಿಗೂ ಎತ್ವನಿಕೆ ಮಾಡೋಣ ಎಂದು ಶಾಸಕ ಡಾ ಮಂಥರಗೌಡ ಅಣಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟೀಯ ಆರೋಗ್ಯ ಅಭಿಯಾನ ಕೂಡನಕ್ಕೆ ಬಾರೆ ಬಾರೆ ಇಲಾಖೆಯ ಕೂಡು ಕೂಟತ್ತು. ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದ ಪುದಿತಾಯಿತು ಶುರು ಮಾಡನ ಆಶಾಕಿರಣ ದೃಷ್ಟಿಕೇಂದ್ರತ್ನ ಉದ್ಘಾಟನೆ ಮಾಡಿದ್ದು ತಕ್ಕ ಬರಂದ ಅವು ಅಂಜು ಇಂಜ 90 ಬಯತಿಕತನೆ ರಾಜ್ಯದ ಉಳ್ಳ 1 ಕೋಟಿ ಜನರ ಕನ್ನಡ ಸಮಸ್ಯೆಗೆ ಪರಿಹಾರ ಮಾಡಿಕೊಡ್ಕೊಂಡು ಅನ್ನೋ ಉದ್ದೇಶದ ಶುರು ಮಾಡಿದ ಈ ಯೋಜನೆಯ ಪ್ರಯೋಜನ ಮನೆ ಮನೆಗೂ ಎತ್ತೋಣ ಎಣಿತು. ಈ ಯೋಜನೆ ಅಡಿಲಿ ಈ ಕೇಂದ್ರತ್ತು ಬಣ್ಣೆ ಆಯ್ತು ಕನ್ನಡ ಪರೀಕ್ಷೆ ನಡೆತಿತ್ತು. ಕನ್ನಡಿನ ಕೊಡಪ್ಪ ಅವಶ್ಯಕತೆ ಬುದ್ದಕ ಜಿಲ್ಲಾಸ್ಪತ್ರೆ ಕೈಪಾನ್ ಅರಿಚಿಟತ್ತು. ಮಿನ್ಯಕ ತಕ್ಕ ಪರಂದಿತ್ತು. ಸುಮಾರು 41 ಕೋಟಿ ರೂಪಾಯಿ ಖರ್ಚಲು 100 ಕಡಿಕೆರ ತಾಲೂಕಾಸ್ಪತ್ರೆ ಕಟ್ಟುವ ಕಾಮಗಾರಿ ಬೆರೆಯ ಶುರು ಮಾಡುವಂತ ಅರಿಚಿಟ್ಟ ಅವು. ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರತ್ರ ಬಾರೆ ಬಾರೆ ಅಭಿವೃದ್ಧಿ ಕಾಮಗಾರಿಗೆ 98 ಲಕ್ಷ ರೂಪಾಯಿ ಅನುದಾನ ಇಕ್ಕಾಕಲೇ ಬಿಡುಗಡೆ ಆಯಿತು ಎಂದು ಮಾಹಿತಿ ಕೊಡ್ತತ್ತು. ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ತಕ್ಕ ಪರಂದಿತ್ತು ಆಶಾಕಿರಣ ಯೋಜನೆಯ ಮಾಹಿತಿಯನ್ನು ಕೊಡ್ತತ್ತು. ಕೊಡಗು ಜಿಲ್ಲಾ ಅಂಧತ್ವ ನಿವಾರಣಾ ಕಾರ್ಯಕ್ರಮಾಧಿಕಾರಿ ಡಾ ಆನಂದ್ ಕುಡನಿಕೆ ಮುಖ್ಯಪಟ್ಟವು ಕಾರ್ಯಕ್ರಮಕ್ಕೆ ಹಾಜರಿಂಜತ್ತು. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳಾದ ಎನ್ಎಸ್ ಬೋಸರಾಜು ನಾಳೆ ಜಿಲ್ಲೆಗೆ ಬಪ್ಪ ಫಲಕ 11:30 ಗಂಟೆಗೆ ಮಡಿಕೇರಿ